ಒಂದು 2 ಎಕರೆ ಕಮರ್ಸಲ್ ಮಾಡ್ತೀವಿ ಮೆಕ್ಕೆಜೋಳ ಚಜ್ಜಿ ಸರ್. ಒಂದು 3 ಎಕರೆ ಸೀಡ್ಸ್ ಮಾಡ್ತೇವೆ ಸರ್. ಎಲ್ಲ ಆಲ್ಮೋಸ್ಟ್ ಒಟ್ಟು 6 ಎಕರೆ ಭೂಮಿ ಇದೆ. ಹ್ಞೂ ಸರ್, 6 ಎಕರೆ. 3 ಎಕರೆಯಲ್ಲಿ ಮೆಕ್ಕೆಜೋಳ ಸಜ್ಜೆ ಅದು ಇದೆಲ್ಲ ಬೆಳೀತಾ ಇದ್ದಾರೆ. 3 ಎಕರೆಯಲ್ಲಿ ನೀವು ಸೀಡ್ಸ್ ಮಾಡ್ತಾ ಇದ್ದೀರಿ, ಅಂದರೆ ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದೀರಿ. ಹೌದು. ಈ ಬೀಜೋತ್ಪಾದನೆ ಮಾಡುವಂಥ ವಿಧಾನಕ್ಕೆ ಎಷ್ಟು ವರ್ಷಗಳಿಂದ ಬಂದ್ರಿ ನೀವು? ನಾವು ಸುಮಾರು ನಾಮದಾರಿ ಕಂಪ್ನಿ ಅಂತ ಇತ್ತು ಸರ್. ಆ ಕಂಪ್ನಿಯಾಗ ಕೆಲಸ ಮಾಡ್ತಿದ್ದೀವಿ ನಾವು ಮೊದಲು. ಹ್ಞೂ ಸರ್. ಕಂಪ್ನಿಯಾಗಿದೆ ಕೆಲಸ ಮಾಡ್ಕೊಂತ ನಾವು ಕೆಲಸ ಬಿಟ್ಟಿನಿ ಸರ್. ನಮ್ಮಲ್ದ ನಾವು ಬೀಜ ಉತ್ಪಾದನೆ ಅವ್ರ ಕಂಪ್ನಿಯಾಗ ಪ್ರೊಡಕ್ಷನ್ ಮಾಡಕತ್ತಿದ್ವಿ. ಲಾಭ ಬರ ನೋಡ್ಬಿಟ್ಟಿದ್ಯಾ ನೀನು? ಇಲ್ಲ ಸರ್, ಈಗ ಅವ್ರು ಅಲ್ಲಿ ಕೆಲಸ ಬಿಡ್ಸಿನ ಸರ. ಅಲ್ಲಿ ನಮ್ಗ ಪಗಾರ ಗಿಡಸ್ತಾರ ಬಿಟ್ಟಿವಿ. ಒಳ್ಳೆ ನಮ್ಮಲ್ದಾಗ ನಾವು ಒಂದು ಸಣ್ಣ ಬೋರ್ ಹಾಕ್ಸಿನ ಸರ್. ನಮ್ಮಲ್ದಾಗ ನಾವು ಸೀಡ್ಸ್ ಮಾಡ್ಕೊಂಡ್ವಿ ಸರ್. ಯಾವ್ಯಾವ ಬೆಳೆಗೆ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೀರಿ? ನಾವು ಸರ್ ಕಲ್ಲಂಗಡಿ ಮಾಡ್ತೀವಿ ಸರ್, ಟಮಾಟ ಮಾಡ್ತೀವಿ ರೀ, ಚಿಲ್ಲಿ ಮಾಡ್ತಿದ್ವಿ ರೀ. ಸ್ವಲ್ಪ ಈಗ ಲೇಬರಿಂದ ಸಮಸ್ಯೆ ಅದ, ಚಿಲ್ಲಿ ವರ್ಷ ಬಿಟ್ಟಿವಿ ಸರ್ ಮಾಡಿಲ್ಲ ರೀ. ಅಲ್ಲಿಂದ ಕಿಚ್ಚರಿ ಮಾಡಿದ್ವಿ ರೀ, ಮಾಡ್ತೀವಿ ಸರ್. ಎಲ್ಲ ಕಿಚ್ಚರಿ ಅಂದರೆ ಈರಿ ಸರ್. ಕಿಚ್ಚರಿ ಅಂದರೆ ಈರಿಕಾಯಿ. ಹ್ಞೂ ಸರ್. ನಿಮ್ಮಲ್ಲಿ ಕಿಚ್ಚರಿ ಅಂತೀರಿ? ಹ್ಞೂ ಸರ್. ಈ ಕಿಚ್ಚರಿ ಅನ್ನೋ ಪದ ಮತ್ತೆ ಬೇರೆ ಬೇರೆ ಕಡೆ ಇದೇನಾ, ನಿಮ್ಮಲ್ಲಿ ಅಷ್ಟೇ ಮಾತ್ರ ಇದೇನ? ಯಾ ಸರ್, ನಮ್ಮ ಈಗ ಸದ್ಯ ನಮ್ಮ ಭಾಗದಾಗ ಈಗ ತಡೆಗ ನಾವು ಕಿಚ್ಚರಿ ಅಂತಾನೆ ಕರೆಯೋದು ಸರ್ ಅದಕ್ಕೆ. ಹೌದಾ? ಹ್ಞೂ ರೀ. ಹೀರಿಕಾಯಿ ಉದ್ದಕ್ಕಿರುತ್ತೆ, ಮೇಲೆ ತೊರಿ ತೊರಿ ಇದು ಬರುತ್ತಲ್ವ, ಗಿರಿ ಗಿರಿ ಬರುತ್ತೆ, ಅದು ಹೀರಿಕಾಯಿ. ನಾವೆಲ್ಲ ಬಳಸೋದು ಹೀರಿಕಾಯಿ ಅಂತ. ಹೀರಿಕಾಯಿ ಅಂತ ಸರ್, ನಾವು ಕಿಚ್ಚರಿಕಾಯಿ ಅಂತ ಸರ್. ಹೌದಾ? ಸೊ ಅದನ್ನು ಅದರ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ರಿ? ಹ್ಞೂ ಸರ್. ಈಗ ಸದ್ಯಕ್ಕೆ ನೀವು ಯಾವ್ಯಾವ ಬೆಳೆಗಳ ಬೀಜೋತ್ಪಾದನೆಯಲ್ಲಿ ಇದ್ದೀರಿ ಈಗ? ಸರ್ ಕಲ್ಲಂಗಡಿ ಐತೆ ಸರ್, ಈಗ 1.5 ಎಕರೆ ಸರ್. 1 ಎಕರೆ ಟಮಾಟೆ ಐತೆ ಸರ್. ಅಲ್ಲಿದ್ದ 1 ಪ್ಲಾಟ್ ತುಪ್ರಿ ಐತೆ ಸರ್. ಈ 3 ದಾಸ ಸದ್ಯ. ಬೀಜೋತ್ಪಾದನೆ ಕ್ರಮಗಳು ಏನೇನು ನೀವು ಮೊದಲಿಂದ ಹೇಳಿ? ಒಂದು ಕಂಪ್ನಿ ನಿಮ್ಮನ್ನ ಟೈಅಪ್ ಮಾಡ್ಕೊಳ್ಳೋದು ಅಥವಾ ಒಂದು ಕಂಪ್ನಿಯವ್ರು ನಮಗೆ ಬೀಜ ಬೇಕಪ್ಪ ನೀನು ಬೆಳ್ಕೊಡು ಅಂತ ಹೇಳುವಂಥ ಸಂದರ್ಭದಿಂದ ಹಿಡಿದು ಬೀಜ ಅವ್ರು ಖರೀದಿ ಮಾಡೋವರೆಗೂ ಏನೇನು ಕ್ರಮಗಳನ್ನು ಅನುಸರಿಸ್ಬೇಕು, ನೀವೇನೇನು ಮಾಡ್ತೀರಿ ಅದೆಲ್ಲ ಮೊದಲಿಂದ ಹೇಳಿ. ಏನಿಲ್ಲ ಸರ, ಈಗ ಅವರು ಬರ್ತಾರೆ ಸರ್, ಕಂಪ್ನಿಯವ್ರು ಇರ್ತಾರೆ, ಇಲ್ಲಿ ಸ್ಟಾಪ್ ಬರ್ತಾರಲ್ರಿ, ನಮ್ಮ ಹೊಲಕ್ಕೆ ಬರ್ತಾರೆ ಅವ್ರು. ನಮ್ಮ ಹೊಲಕ್ಕೆ ಬಂದು ಇಂಥ ಪ್ಲಾಟ್ ಐತಿ ಮಾಡ್ತೀನಿ ಅಂತಪ್ಪ ಕೇಳ್ತಾರೆ ಸರ್ ಅವ್ರು. ಹ್ಞೂ ಅಂದ್ರೆ ಸರ ಅವರು ರೆಡಿ ಮಾಡಕ್ಕೆ ಕೇಳ್ತಾರೆ ನಮ್ಗೆ, ನಾವು ಅಲ್ಲೇ ಅಂದ್ರೆ ಬಿಡ್ತಾರೆ ರೀ. ನಾವು ಮಾಡ್ತೀವಪ್ಪ ಅಂದಾಗ ರೀ ಎಷ್ಟು ಮಾಡ್ತೀವಿ, ಎಷ್ಟು ರೆಡಿ ಮಾಡ್ತೀವಿ ಅಂತ ಕೇಳ್ತಾರೆ ಸರ್ ಅವರು. 1,000 ರೆಡಿ ಮಾಡ್ತೀವೋ, 2,000 ರೆಡಿ ಮಾಡ್ತೀವೋ ಅಂತ ಕೇಳ್ತಾರೆ ಸರ್. ನಮ್ಗೆ ಎಷ್ಟು ನೀಗಿದೆ ಅದು ನಾವು 1,000 ಮಾಡ್ಕೋಬೋದು, 2,000 ಮಾಡ್ಕೋಬೋದು ಸರ್. ಇವು ಚಿಲ್ಲಿ ಗಿಲ್ಲಿ ಏನೈತೆ ಸರ್, 400 ಗಿಡ ಅಷ್ಟೇ ಸರ್ ಲಾಸ್ಟ್ ಮಾಡೋದನ್ನ. 400 ಗಿಡಕ್ಕೆ 20 ಜನ ಮ್ಯಾಲ್ ಬೇಕಾಗತ್ತೆ ರೀ ಅದಕ್ಕೆ ಸ್ಪ್ಯಾಶಿಂಗ್ ಮಾಡಕ್ಕೆ ರೀ. ಇವೇನ ಟಮಾಟಿಗೆ ಮಾಡೋದಲ್ಲ ಸರ್, ಸ್ವಲ್ಪ ಲೇಬರ್ ಕಮ್ಮಿ ತಗೊಂತಾರೆ. 1,000 ಗಿಡ ಹಚ್ಚಿರ 4-5 ಮಂದಿ ಬೇಕು ರೀ ಅದಕ್ಕೆ. ಚಿಲ್ಲಿ ಹಂಗಲ್ ರೀ, 400 ಹಚ್ಚಿರ 25-20 ಮಂದಿ ಬೇಕು ಕನಿಷ್ಠ ಅಂದ್ರೆ ಸರ್. ಹಂಗಾಗಿ ಸರ್ ಈಗ ಲೇಬರ್ದ ಸಮಸ್ಯೆ ಇದ್ದಕ್ಕೆ ಸರ್ ನಾವೇ ಮಾಡ್ತೀವಂದ್ರೆ ರೀ, ಯಾವ ಲೇಬರ್ದು ಕಮ್ಮಿ ತಗೊಂತ ಸರ್ ಅಂತವ್ ಜಾಸ್ತಿ ಮಾಡ್ತೀವಿ ಸರ್ ಸ್ವಲ್ಪ ನಾವೀಗ. ಈಗ ನೀವು ಕಲ್ಲಂಗಡಿ ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೀರಿ ಅಲ್ವಾ? ಈ ಕಲ್ಲಂಗಡಿ ಬೀಜೋತ್ಪಾದನೆಯ ಕ್ರಮಗಳ ಬಗ್ಗೆ ಹೇಳಿ, ಮೊದಲು ಏನೇನು ಮಾಡಬೇಕು? ಏನು ಸರ್ ಬೀಜಗಳ ಅಂದರೆ, ನೀವು ಬೀಜ ನಾಟಿ ಮಾಡ್ತೀರಿ, ಬೀಜ ಬಿತ್ತನೆ ಮಾಡ್ತೀರಲ್ವಾ, ಗಂಡು ಹೆಣ್ಣು ಅಂತ ಭೇದ ಎಲ್ಲ ಮಾಡ್ಕೊಳ್ತೀರಿ ಗುರುತಿಸ್ಕೊಂಡು, ಅಲ್ಲಿಂದ ಕ್ರಮಗಳನ್ನು ಹೇಳಿ ಮೊದಲಿಂದ ಏನೇನು ಮಾಡ್ತೀರಿ? ಏನಿಲ್ಲ ಸರ್, ಕೆಲವು ಕಂಪ್ನಿಯವ್ರು ಏನು ಮಾಡ್ತಾರೆ ಸರ, ನೆರ್ಸರ ಹಾಕ್ಸಿ ಸಸಿ ಕೊಟ್ಬಿಡ್ತಾರೆ ಸರ್. ಹೌದಾ? ಹ್ಞೂ ರೀ. ಕೆಲವು ಕಂಪ್ನಿಯವ್ರು ಏನು ಮಾಡ್ತಾರೆ ಸರ, ಬೀಜ ಕೊಡ್ತಾರೆ, ಅವರ ಮಲ್ಸ್ ಕೊಡ್ತಾರೆ, ಮಲ್ಸ್ ಕೊಡ್ತಾರೆ. ನಾವು DAP ಪೊಟ್ಯಾಸ್ ಅತಿ ಪತಾರ ಮಿಕ್ಸ್ ಮಾಡಿ ಸರ್ 1 ಎಕರೆಯಾಗ 1-2 ಚೀಲದಷ್ಟು ಹಾಕ್ತೀವಿ ಸರ್. ಅವರು ಶಕ್ತಿ ಅನುಗುಣವಾಗಿ ಹಾಕ್ತಾರೆ, ಅವ್ರವ್ರು ಎಷ್ಟು ಇರ್ತ ಹಾಕ್ತಾರೆ, ಹಾಕಿ ಮಲ್ಚ್ ಹಾಕಿ ಡ್ರಿಪ್ ಹಾಕಿ ರೆಡಿ ಮಾಡ್ತಾರೆ ರೀ. ರೆಡಿ ಮಾಡಿ ಸಸಿ ಕೊಟ್ಟರೆ ಸಸಿ ಹಚ್ತೀವಿ ರೀ. ಸಸಿ ಕೊಡಲ ಬೀಜ ಉರಿತು ಸರ್. ಬೀಜ ಉರಿದು ಸರ 1-10 ದಿನ ಕ್ರಾಸಿಂಗ್ ಲೇಟಾಗಿ ಬರುತ್ತೆ ಸರ್. ಹ್ಞೂ ರೀ. ಇದು ಸಸಿ ಆದರೆ 10 ದಿನ ದೌಡು ಬರ್ತದೆ. ಬೀಜ ಅವ್ರ ಕಂಪ್ನಿಯವ್ರ ಮೇಲೆ ಡಿಪೆಂಡ್ ಸರ್. ಒಮ್ಮೆಮ್ಮೆ ಸಸಿ ಕೊಡ್ತಾರೆ, ಒಮ್ಮೆ ಬೀಜ ಕೊಡ್ತಾರೆ ಅವ್ರ ಮೇಲೆ. ಸಸಿ ಇದ್ರೆ ಏನು ಚಿಂತಿಲ್ಲ ರೀ, ನಮ್ಗೆ 1 ವಾರದಾಗ ಪಿಕಪ್ ಆಗಿಬಿಡ್ತಲ್ರಿ. 1-25 ದಿನದಾಗ ಪಿನ್ಸ್ ಬರ್ತದೆ ಸರ್, ಅದಕ್ಕೆ ಪಿನ್ಸ್ ಅಂತ ಮಾಡ್ತೀವಿ ರೀ. ಆ 25 ದಿನ ಪಿನ್ಸ್ ಮಾಡಿದ್ನಿ ಅಂದರೆ ರೀ, 1 ವಾರಕ್ಕೆ ಹರಿ ಬಿಡ್ತೀವಿ, ಒಳ್ಳೆ 2 ಹರಿ ಬಿಡ್ಬೇಕು ರೀ ಅದಕ್ಕೆ. 2 ಹರಿ ಬಿಟ್ಕೊಂಡು 1 ವಾರಕ್ಕೆ ಸರ ಕ್ಲೀನ್ ಮಾಡ್ಕೊಂಡು ಪ್ಯಾಕೆಟ್ ಹಾಕ್ಬೇಕು ಸರ್. ನಾವಾಗ ಸ್ವಚ್ಛ ಮಾಡಿ ಸರ ಕಾಯಿ ಮೆಗ್ ಬರ್ತಾರ್ರಿ. ಆ ಕಾಯಿ ಮೆಗ್ ಬಿಟ್ಕೊಂಡು ಗೊಡ್ಡು ಮೆಗ್ಗಿ ಚಿಗುರು ಅವೆಲ್ಲ ತೆಗೆದು ಸರ ಗಂಡು ಕೊಟ್ಟಿರ್ತಾರಲ್ರಿ, ಸಾಯಂಕಾಲ ಪ್ಯಾಕೆಟ್ ಹಾಕ್ಬೇಕು ರೀ. ಅವ್ನು ಗಂಡು ಸಾಯಂಕಾಲ ಹರ್ಕಂದು ಬೆಳಗ್ಗೆ 6 ಗಂಟ್ಲಿಂದ 8:30 ತನಕ ಅಥವಾ 9:00 ಮುಗಿಸ್ಬೇಕು ಸರ್ ಅದಕ್ಕೆ ಪಾಲೇಷನ್ ಸರ. ಏನು ಏನು ಮಾಡೋದು? ಅದು ಪೌಡ್ರ್ ಕೊಡೋದು ಸರ್. ಪೌಡ್ರ್ ಕೊಟ್ಟರು? ಹ್ಞೂ ರೀ. ಜಾಸ್ತಿ ಬಿಸಿಲಾದಂಗಲೇ ಅದು ಅದೇನು ಹೆಣ್ಣಿಂದು ಕಲಂಗಡಿ ಸ್ಟಿಗ್ಮ ಇರುತ್ತಲ್ರಿ, ಅದು ನೀರು ಹೊಡಿತೈತೆ ಸರ್. ನೀರು ಹೊಡೆದ್ರೆ ಅಲ್ಲಿ ಪೌಡರ್ ತಗಂಗಲ್ರಿ ಅದು. ಹಂಗಾಗಿ 8:30-9 ಗಂಟೆ ಲಾಸ್ಟ್, ಅತಿ ಲೇಟ್ ಅಂದ್ರೆ 9 ಗಂಟೆ ಸರ್. ಅಷ್ಟೊಳಗ ಮುಗಿಸ್ಬೇಕು ಸರ್ ನಾವು. ಅಷ್ಟೊಳಗಡೆಗೆ ನೀವು ಪರಾಗಸ್ಪರ್ಶ ಮಾಡಬೇಕು. ಹ್ಞೂ ರೀ. ಅತ್ತಾಗಂದ್ರೆ ಅವ್ರು ಕಮ್ಮಿಯವ್ರು ಬಂದ್ರೆ ಹರಿಸ್ಬಿಡ್ತಾರೆ ಸರ್, ಅವ್ರು ಮಾಡ್ಕೊಡಲ್ರಿ ಎಲ್ಲಿ ಲೇಟಾತಪ್ಪ ಸೂರ್ಯನ ಕಿರಣ ಜಾಸ್ತಿ ಬೀಳಕತ್ತಿ ಅಂತ ಹರಿಸ್ಬಿಡ್ತಾರೆ ಅವರು. ಮತ್ತೆ ಹೊಸ ಹೂ ಬಂದಾಗ ಮತ್ತೆ ಇಲ್ರಿ ಆ ಮಗ್ಗಿ ಅರ್ನ ಅಂದ್ರೆ ನೆಕ್ಸ್ಟ್ ಮಗ್ಗಿ ಹಾಕ್ಸ್ತಾರೆ ಅವ್ರು, ಆ ಮಗ್ಗಿ ನಾಲ್ಕೇಲಿಗೆ ಬರುತ್ತೆ, ಕೆಲವೊಂದು ಹೇಳ್ತಿ ಇವು ಐದು ಎಲಿಗೆ ಬರುತ್ತೆ ಅವತ್ತು ಹರಿಬಿಡ್ತಾರೆ. ಈಗ ನೀವೇನು ಪರಾಗಸ್ಪರ್ಶ ಎಲ್ಲ ಮಾಡಿಸ್ತಿರಲ್ಲ ಇಲ್ಲಿ ಕೂಲಿ ಆಳುಗಳು ಕೆಲಸ ಮಾಡುವಂಥವ್ರಿಗೆ, ಅವ್ರಿಗೆ ಅದು ಅನುಭವ ಇರಬೇಕಾ, ಅನುಭವ ಇರೋರು ಇಲ್ಲಿ ಸಿಗ್ತಾ ಇದ್ದಾರ ಅದು ಹೇಳಿ ಸ್ವಲ್ಪ. ಇಲ್ಲಿ ಸರ ಪ್ರತಿಯೊಬ್ಬರು ಮನೆಯಾಗ ಮಾಡ್ತಾರಲ್ಲ ಸರ, ಎಲ್ಲರಿಗೆ ಅನುಭವ ಇರ್ತದೆ ಸರ. ಈಗಿಂತವ್ರಿಗೆ ಅನುಭವ ಇಲ್ಲ ಅನ್ನಂಗಿಲ್ಲ ಸರ, ಎಲ್ಲರ ಮನೆಯಾಗ ಅನುಭವ ಇರ್ತೈತ್ರಿ, ಅನುಭವ ಇಲ್ಲ ಅನ್ನಂಗಿಲ್ಲ. ಹೊಸಬ್ರು ಬಂದ್ರು ಒಂದು 2 ದಿನದಾಗ ಒಂದಿನ ತೋರಿಸ್ಬಿಟ್ರೆ ಸರ್. ಅವ್ರಿಗೆಲ್ಲ ಎಷ್ಟು ಕೊಡ್ತೀರಿ ಕೂಲಿ? ಬೆಳಗ್ಗೆ ಸರ ಒಂದು 2 ತಾಸಿಗೆ ಒಂದು 60 ರೂಪಾಯಿ 50 ರೂಪಾಯಿ ನಡೆದವ್ರಿ. ಮತ್ತೆ 10 ಗಂಟ್ಲಿದ್ದ ಬಂದ್ರೆ ಅದೇ ಬೇರೆ ಪಗಾರ ಕೊಡ್ತಾರೆ, 750 300 ನಡೆದವ್ರಿ. ಇದು ಬೆಳಗ್ಗೆ 6 8 ತನಕ ಸರ 50 ರೂಪಾಯಿ ಕೊಡ್ತಾರ್ರಿ, 60 ರೂಪಾಯಿ ಕೊಡ್ತಾರ್ರಿ 2 ತಾಸಿಗೆ ಸರ್. ಈಗ ಈ ನೀವೇನು ಬೀಜೋತ್ಪಾದನೆ ಮಾಡಲಿಕ್ಕೆ ಏನು ಬೆಳೆಗಳನ್ನು ಬೆಳೀತಾ ಇರ್ತೀರಲ್ವಾ, ಆ ಬೆಳೆಗಳಲ್ಲಿ ಏನಾದರೂ ಕಾಯಿಲೆ ರೋಗ ರುಜಿನಗಳು ಕಂಡು ಬರ್ತಾವ ಹೇಗೆ? ಬರ್ತಾ ಸರ್, ಬರ್ತಾ ಸರ್. ಅವರು ಕಂಪ್ನಿಯವ್ರು ಬರ್ತಾರಲ್ರಿ, ಅವ್ರಿಗೆ ಬರ್ಕೊಡ್ತಾರೆ ಸರ್ ಔಷಧ. ಈಗ ನಾವು ಅನುಭವ ಇರ್ಲಿಲ್ಲ ಸರ್, ಕಂಪ್ನಿಯವ್ರು ಏನು ಬರ್ತಾರಲ್ರಿ ಅವರು ಈಗ ದಿನ ವಿಜಿಟ್ ಇರ್ತಾರೆ ಅವ್ರಿಗೆ, ಕ್ರಾಸಿಂಗ್ ಟೈಮ್ನಾಗ ಡೈಲಿ ಮಾಡ್ತಾರೆ ವಿಜಿಟ್. ಬಿಡುವಿನ ಟೈಮ್ನಾಗ ಏನೈತಿ ರೀ, ಒಂದಿನ ಬಿಟ್ಟು ಒಂದಿನ 2 ದಿನ ಬಿಟ್ಟು ಬರ್ತಾರೆ ಅವರು. ಇಂಥ ರೋಗ ಬಂದ್ರೆ ಚೀಟಿ ಬರ್ಕೊಡ್ತಾರೆ ಸರ್, ಗೊಬ್ಬರದ ಏನೇನು ತಗೋಬೇಕು ಮಾಡಿ ಅವೆಲ್ಲ ಬರ್ಕೊಡ್ತಾರೆ. ನಾವು ಅಂಗಡಿಗೆ ಹೋಗಿ ತಗೊಂಬಂದು ಸ್ಪ್ರೇ ಮಾಡ್ತೀವಿ ಸರ್. ಅವ್ರು ಹೇಳ್ತಾರೆ ಇಷ್ಟ ಮೇಲೆ ಇದನ್ನ ಹಾಕ್ಬೇಕು, ಇಷ್ಟ ಮೇಲೆ ಇದನ್ನ ಹಾಕ್ಬೇಕು ಅಂತೇಳಿ ಹೇಳಿದ್ದೇನೆ, ಅದು ತರ್ತೀವಿ ಸರ್ ನಾವು. ಈಗ ಕಲ್ಲಂಗಡಿ ಬೀಜೋತ್ಪಾದನೆ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ, ಕಲ್ಲಂಗಡಿ ಬೀಜೋತ್ಪಾದನೆ ಮಾಡಿದ್ಮೇಲೆ ನಾನು ಇಲ್ಲೆಲ್ಲ ಬೀಜ ಕಲ್ಲಂಗಡಿಯ ಬೆಳೆಗಳನ್ನ ನೋಡಿದ್ವಿ, ಕೆಲವು ಉಲ್ಲಂದಾರ ಎಲ್ಲ ಕಟ್ಟಿದ್ದೀವಿ, ಅದು ಏನು ಸಂಕೇತ ಏನದು ಹೇಗೆ? ಅದು ಕ್ರಾಸ್ ಆಗೈತೆ ಅಂತ ಲೆಕ್ಕ ಸರ್. ಕ್ರಾಸ್ ಆಗಿದೆ ಅಂತ? ಹ್ಞೂ ಸರ್. ದಾರಲ್ಲಿ ಇರ್ಲಾರ್ದು ಕಾಯಿ ಬಂತಂದ್ರೆ ಅದು ಸೆಲ್ಪ್ ಸರ್. ಹಾಗೆ ಬೆಳೆದಿದೆ ಅಂತ? ಹಾಗೆ ಬೆಳೆದಿದೆ ಅಂತ ಲೆಕ್ಕ ಸರ್. ಅದು ನಮ್ಗೆ ಬೀಜಕ್ಕೆ ಇದಾಗಲ್ರಿ, ತಿನ್ನಕ್ಕೆ ನಡೀತಿ ಸರ್. ಹಂಗೆ ನಾವು ಯಾರ ನಾವು ತಿಂತು ಅಂದ್ರೆ ನಡೀತೈತ್ರಿ. ಅಷ್ಟರೊಳಗೆ ಬಿಡುಗಡೆಗಳು ಸರ್ ಕಂಪ್ನಿಯವ್ರು ಕ್ರಾಸಿಂಗ್ ಬಿಟ್ಟು ಒಂದು ಎಂಟಿನಿಂದಾಗ ರೀ ಒಳ್ಳೆ ನಮ್ಮನ್ನ ಕೆಲಸ ಹಸ್ತಾರೆ ಅದ್ರಾಗ, ಯಾವ್ದು ಕ್ರಾಸ್ ಆಗೈತಿ ಯಾವ್ದು ಕ್ರಾಸ್ ಆಗಿಲ್ಲ ನೋಡಿ ಅಂತೇಳಿ ಚೆಕ್ ಮಾಡಿಸ್ತಾರೆ ಸರ್. ಚೆಕ್ ಮಾಡಿಸಿ ಅದೇನು ದಾರಿ ಇರ್ಲಾರ್ದು ಕಾಯಿ ಅಂದ್ರಿ ಸರ್, ಅವನ್ನೆಲ್ಲ ಹರಿಸ್ಬಿಡ್ತಾರೆ ಸರ್. ಹರಿಸ್ಬಿಡ್ತಾರೆ ಅವ್ರು. ದಾರಿ ಇರ್ಲಕ್ಕ ದಾರ ಕಟ್ಟಿರೋದ್ರೆಲ್ಲ ಕ್ರಾಸ್ ಆಗಿದೆ ಅಂತ, ಕ್ರಾಸ್ ಆಗಿದೆ ಅಂತ ಅದು ಬೀಜಕ್ಕೆ ಬರ್ತದೆ ಸರ್. ಈಗ ಎಷ್ಟು ದಿನದಲ್ಲಿ ಅದು ಕಟಾವ್ ಆಗ್ತದೆ, ಮತ್ತೆ ಆಮೇಲೆ ಕಾಯಿಯಿಂದ ಬೀಜ ತೆಗೆಯುವ ವಿಧಾನಗಳು ಏನೇನು ಸರ್? 40 ದಿನ ಬೇಕು ಸರ್ ಕ್ರಾಸಿಂಗ್ ಬುಟ್ಟ ಲೆಕ್ಕ ಸರ್. ಈಗ ಬುಟ್ಟಿನಲ್ರಿ 40 ದಿನ ಲೆಕ್ಕ ರೀ. 40 ದಿನ ಆದ್ಮೇಲೆ ಅವರು ರೋಯಿಂಗ್ ಮಾಡಿಕೊಡ್ತಾರೆ. 32 ದಿನಕ್ಕ ಹೆಂಗ್ರಿ 45 ದಿನ ಕರಿಬೇಕು ಸರ್ ಅದನ್ನ. ಏನ್ ಮಾಡ್ಕೊಡ್ತಾರೆ ರೋಯಿಂಗ್ ಸರ್? ಅಂದ್ರೆ ಅವ್ರಾಗ ಆಪ್ ಟೈಪ್ ಕಾಯಿ ಇರ್ತಾವ ಸರ್, ಕೆಲವೊಂದು ಬೇರೆ ವೆರೈಟಿ ಕಾಯಿ ಬಂದಿರ್ತಾವ್ರಿ. ಅವ್ರು ಪ್ರತಿಯೊಂದು ಲೈನ್ ಹಿಡ್ಕೊಂಡು ಅಡ್ಡಾಡಿ ಚೆಕ್ ಮಾಡಿ ಕೊಡ್ತಾರೆ ನಮ್ಗೆ ಸರ್. ಅವಾಗ ಅರಿಯೋಕೆ ಯೋಗ್ಯ ಆಗಿರ್ತಾರೆ ಅವ್ರು ಬಂದು ರೂಯಿಂಗ್ ಮಾಡಿಕೊಟ್ರಿ. ಅವ್ರು ಬರಲ್ದ ಅರಿಂದ ಅಂದ್ರೆ ಆ ಟೈಪ್ ಬಂದ ನಾಳೆ ನಾವು ಜವಾಬ್ದಾರಿ ಇರಲ್ಲ ಅಂತಾರೆ ಅವ್ರ ಕಂಪ್ನಿಯವ್ರ. ಹಂಗಾಗಿ ಅವರು ಪ್ರತಿಯೊಂದು ಸಾಲ ಹಿಡ್ದು ಚೆಕ್ ಮಾಡಿ ಇದ ಅರಿಯಪ್ಪ ಅಂದಿಂದ ಅರಿತೀವಿ ಸರ್. ಅವ್ರದ್ದು ಒಂದ್ಸಲ ಕುಟ್ರಿ ಆಗ್ತೀವಿ ಸರ್. ಈಗ ಅವಾಗ ಕೈಲಿ ಹೊಡಿತೀವಿ ಸರ್ ಮೊದ್ಲ, ಈಗೆಲ್ಲ ಮಿಷನ್ ಬಂದ್ಬಿಟ್ಟವ್ರಿ. ಮಿಷನ್ಗೆ ಹಾಕಿ ಬೀಜ ಇಟ್ಕೊಂಡ್ಬಿಡ್ತೀವಿ ಸರ್. ಬೀಜ ಹಿಡ್ಕೊಂಡು ಒಂದಿನ ಬಿಟ್ಟು ಸರ್ ಮಳೆ ಮರುದಿನ ನೀರಿಗೆ ಹಾಕಿ ತೊಳೆದ್ಬಿಡ್ತೀವಿ ಸರ್. ಈಗ ಬೀಜದ ಆಯ್ಕೆ ಅಂದರೆ ನೀವು ಬೀಜ ಎಲ್ಲ ಮಾಡ್ತಿರಲ್ವ, ಅದರಲ್ಲಿ ಕಳಪೆ ಗುಣಮಟ್ಟದ್ದು ಉತ್ತಮ ಗುಣಮಟ್ಟದ್ದು ಅಂತ ಇರ್ತದ ಇಲ್ಲ ಒಂದೇ ಗುಣಮಟ್ಟದ್ದು ಬರ್ತದೆ ಹೇಗೆ? ಬರ್ತ ಸರ್ ಕಳಪೆ ಗುಣಮಟ್ಟದ ಏನಿಲ್ಲರಿ, ಜೋಳ ಬರುತ್ತೆ ಸರ್ ಒಂದಿಷ್ಟು ಕೆಡಕ್ ಬರ್ತದ್ರಿ, ಅವೆಲ್ಲ ಬೇರೆ ಬೇರೆ ಮಾಡ್ತಾರೆ ಸರ್ ಅಸ್ ಮಾಡ್ತಾರಲ್ರಿ. ಚಲೋ ಬೀಜ ಅಷ್ಟೇ ಕೊಡ್ಬೇಕು ಸರ್ ಕಂಪ್ನಿಗೆ. ಅವ ಹಳ್ಳುಗಳು ಜೋಳ ಎಲ್ಲ ಇಲ್ಲೇ ಒಗೆದು ಬಿಡತ್ತೆ ಸರ್ ನೆಲಕ. ಅದು ತೂಕಕ್ಕೆ ಯಾವುದು ಲೆಕ್ಕಕ್ಕೆ ಬರಲ್ಲ? ಇಲ್ಲ ಸರ್ ಅವ್ರು ತಗೊಂಗಿಲ್ಲ ಸರ್, ಚಲೋದು ಮಾತ್ರ ಕ್ವಾಲಿಟಿ ಇದ್ರೆ ಅಷ್ಟೇ ತಗೊಳ್ಳೋದು ಸರ್ ಅವರು. ಕ್ವಾಲಿಟಿ ಏನು ಬೆಲೆಗೆ ತೊಗೊಳ್ತಾರೆ? ಅವು ವೆರೈಟಿ ಮೇಲೆ ಇರ್ತದೆ ಸರ್, ಕೆಲವೊಂದು ವೆರೈಟಿ ರೇಟ್ ಅದಾವ ಸರ್. ಕೆಲವೊಂದು ಈಗ ಉದಾಹರಣೆ ಸರ್ ಕರೆಕಾಯಿ 5 ಬಾಕ್ಸ್ ಅಂತ ಬರುತ್ತೆ ಸರ್, 2000 ಕೊಡ್ತಾರೆ. ಕೆಲವು ಕಂಪ್ನಿಯವ್ರು 2700 ಕೊಡ್ತಾರೆ. ಓ ಬಾರ್ಗೈದು ಬರುತ್ತೆ ಸರ್, 800 ಕೊಡ್ತಾರೆ. ಇನ್ನೊಂದು ಬಾರ್ ಬರುತ್ತೆ ಸರ್, 1300 ಕೊಡ್ತಾರೆ. ವೆರೈಟಿ ಮೇಲೆ ಸರ್. ಹ್ಞೂ ಸರ್, ವೆರೈಟಿ ಮೇಲೆ ಪೇಮೆಂಟ್ ಸರ್. ಈಗ ಒಂದು ಕಟಾವು ಆದಮೇಲೆ ಒಂದು ನೀವೆಲ್ಲ ಬೀಜ ತೆಗೆದು ಅದನ್ನೆಲ್ಲ ಮಾರಾಟ ಮಾಡಿದ್ಮೇಲೆ ಆ ಭೂಮಿಯಲ್ಲಿ ಮತ್ತೇನು ಮಾಡ್ಲಿಕ್ಕೆ ಶುರು ಮಾಡ್ತೀರಿ? ಮತ್ತೆ ಬೀಜೋತ್ಪಾದನೆ ಚಟುವಟಿಕೆಯನ್ನು ಮಾಡ್ತಿರೋ ಅಥವಾ ನಿಮಗೆ ಏನಾದರೂ ಬೇಕಾದ ಬೆಳ್ಕೊಳ್ತಿರೋ ಹೇಗೆ? ಇಲ್ಲ ಸರ್ ಮುಂಗಾರಿ ಟೈಮು ಜಲ್ದಿ ಆಗ್ತಿವಲ್ಲ ಸರ್ ಕಲ್ಲಂಗಡಿ. ಅವಾಗ ಏನು ಮಾಡ್ತೀವಿ ಸರ್ ಕಲ್ಲಂಗಡಿ ತಕ್ಕಂದ್ಗಟ್ಲೆ ನಾವೇ ಮಾಡ್ತಿರೋ ಮಲ್ಸಿಗೆ ಚೆಲ್ಲಕ್ಕಿದೆಯನ್ ಸರ್ ಸಜ್ಜು ಅಥವಾ ಮೆಕ್ಕೆಜೋಳ ಇಂಥ ಹಾಕ್ಯಂತೀವಿ ಸರ್ ನಾವು. ಒಳ್ಳೆ ಮತ್ತೆ ನೆಕ್ಸ್ಟ್ ಸಜ್ಜೆ ಹಾಕಿರೋ ಕಲ್ಲಂಗಡಿ ನೆಕ್ಸ್ಟಿಗೆ ಬರ್ತ ಸರ್, ಇಲ್ಲ ಮೆಕ್ಕೆಜೋಳ ಹಾಕಿರೋ ಬರಲ್ಲ ರೀ ಶೇಂಗಾಕ್ಕೆ ಬರ್ತಾರೆ ಒಳ್ಳೆ. ಹಂಗೆ ಬಿಡಲ್ಲ ರೀ ಸರ್, ಯಾರೊಬ್ಬರು ಬಿಡ್ತಾರೆ ರೀ ಹೊಲ ಹೆಚ್ಚಿಗಿದ್ದಾರೆ ಸ್ವಲ್ಪ ಕಮ್ಮಿ ಇದ್ದಾರೆ ಬಿಡಂಗಿಲ್ಲ ರೀ, ಏನಾರು ಪೀಕ್ ಮಾಡಿಬಿಡ್ತಾರೆ ರೀ ತಮ್ಗೆ ಯಾವಾಗ ಅನುಕೂಲ ಆಗುತ್ತೆ ರೀ. ಸಜ್ಜೆ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಸರ್, ಒಂದು ಯಾವ್ದಾರು ಒಂದು ಬೆಳೆ ಮಾಡ್ಕೊಂಬಿಡ್ತಾರೆ ಇಂದಲ್ಲೇ ಇದು ಮಾಡಿ ಸರ್.

ನಾವು ನಮ್ಮ ಬಾಲ್ಯವನ್ನ ನೆನಪಿಸ್ಕೊಳ್ತಾ ಇದ್ವಲ್ಲ ನೋಡು, ನಮ್ಮ ಕಾರ್ಯಕ್ರಮನ ಸ್ಫೂರ್ತಿಯಿಂದ ಮಕ್ಕಳು ಸಹ ಕೇಳಿ ಎಂಟ್ರಿ ಕಳಿಸಿದ್ದಾರೆ. ಇಟ್ಸ್ ಸೋ ವೆರಿ ನಾಸ್ಟಾಲ್ಜಿಕ್ ಗೊತ್ತಾ. ಬಾ ಕೇಳೋಣ. ಮೇರಾ ನಾಮ ಶೌರ್ಯ ಹೈ, ಮೈ ಕಕ್ಷಾ ಸಾತ್ವಿ ಕಾ ಛಾತ್ರ ಹೂ. ಮೇರಾ ನಾಮ ವಂಶಿಕಾ ಹೈ, ಮೈ ಕಕ್ಷಾ ನೌವಿ ಕಿ ಛಾತ್ರ ಹೂ. ಹಮ್ ಆಪ್ ಸಭಿ ಸೇ ಅಪೀಲ್ ಕರ್ತೆ ಹೈ ಕಿ ಕೃಪಯಾ ಆಪ್ ಸಭಿ ವೋಟ್ ಡಾಲ್ನೆ ಜಾಯೆ. ವೋಟ್ ಡಾಲ್ನೆ ಜಾವ್ ಸಭಿ, ಅಚ್ಛಾ ಉಮೇದ್ವಾರ್ ಪಾವ್ ತಭಿ. ನಾ ಜಾವೋಗೆ ತೋ ನಾ ಪಾವೋಗೆ ವಿಕಾಸ್ ಸಹಿ. ಯೇ ಆಪ್ಕಾ ಹಕ್ ಹೈ, ಕರ್ತವ್ಯ ಹೈ, ನಿಭಾವ್ ಸಭಿ. ಧನ್ಯವಾದ. ಭೇಷ್ ವಂಶಿಕಾ ಹಾಗೂ ಶೌರ್ಯ, ಎಷ್ಟು ಒಳ್ಳೆ ಸ್ಲೋಗನ್ ನಮಗೆಲ್ಲ ಕಳಿಸಿದೀರಾ. ಹೌದು ಹೌದು, ಇಂದಿನ ಕಾರ್ಯಕ್ರಮ ಮುಗಿಸೋ ಮೊದಲು ಕಳೆದ ಸಂಚಿಕೆಯ ವಿಜೇತರ ಬಗ್ಗೆ ತಿಳಿಸ್ಬಿಡೋಣ ಅಲ್ವಾ. ಹೌದು, ಇದು ನಮ್ಮ ಕಾರ್ಯಕ್ರಮದ ಮುಖ್ಯವಾದ ಭಾಗ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆ ಅಂತಂದ್ರೆ,